ನೆತ್ತಿಗಿಟ್ಟು ಧನ್ಯತೆಯ ಪಡೆದು ಬಾಳು. ಈ ನೆಲದ ಮಣ್ಣ ಕಣ ಕಣದಿ ಪುಣ್ಯ ಚೇತನರ ಪಾದ ಧೂಳು, ಚೇತನರ ಪಾದ ಧೂಳು, ಚೇತನರ ಪಾದ ಧೂಳು. ಇತಿಹಾಸದಲ್ಲಿ ಹೆಸರುಳಿಸಿ ನಡೆದ ಘನವಂತರೆನಿತೋ ಜನರು, ಘನವಂತರೆನಿತೋ ಜನರು. ಕೋಟಿ ವರುಷ ಹಲ ಕೋಟಿ ಜೀವಿಗಳು ಉಳಿಯಾದರಿಲ್ಲೇ ಉಳಿದು, ಉಳಿಯಾದರಿಲ್ಲೇ ಉಳಿದು, ಉಳಿಯಾದರಿಲ್ಲೇ ಉಳಿದು. ನಡು ನೆತ್ತಿಗಿಟ್ಟು ಧನ್ಯತೆಯ ಪಡೆದು ಬಾಳು. ಈ ನೆಲದ ಮಣ್ಣ ಕಣ ಕಣದಿ ಪುಣ್ಯ ಚೇತನರ ಪಾದ ಧೂಳು, ಚೇತನರ ಪಾದ ಧೂಳು, ಚೇತನರ ಪಾದ ಧೂಳು. ಹಸಿರತ್ತಿ ಹಿಡಿದ ಬೆಳಗು, ಆ ಬೆಳೆ ಬೆಳೆದ ಮಣ್ಣು, ಮಳೆ ಹರಿದ ಮಣ್ಣು, ಹಸಿರತ್ತಿ ಹಿಡಿದ ಬೆಳಗು. ನ್ಯಾಯ ನೀತಿ ಸಂಪನ್ನ ಸಾತ್ವಿಕರು ಬೆಳೆದ ನೆಲವೆಲ್ಲ ಕಡೆಗೂ, ಬೆಳೆದ ನೆಲವೆಲ್ಲ ಕಡೆಗೂ, ನೆಲವೆಲ್ಲ ಕಡೆಗೂ. ಇಲ್ಲಿ ಮಣ್ಣ ನೆತ್ತಿ ನಡು ನೆತ್ತಿಗಿಟ್ಟು ಧನ್ಯತೆಯ ಪಡೆದು ಬಾಳು. ಈ ನೆಲದ ಮಣ್ಣ ಕಣ ಕಣದಿ ಪುಣ್ಯ ಚೇತನರ ಪಾದ ಧೂಳು, ಚೇತನರ ಪಾದ ಧೂಳು, ಚೇತನರ ಪಾದ ಧೂಳು. ಬದುಕಿತ್ತು ಪೊರೆದ ಸುಬಗೆ, ಬದುಕಿತ್ತು ಪೊರೆದ ಸುಬಗೆ. ಈ ಮಣ್ಣೆ ಬದುಕು ಬಂಗಾರ ಬೆಳಕು, ಬಾಳುವೆಗೆ ಕೊನೆಯವರೆಗೆ, ಬಾಳುವೆಗೆ ಕೊನೆಯವರೆಗೆ, ಬಾಳುವೆಗೆ ಕೊನೆಯವರೆಗೆ. ಈ ಮಣ್ಣ ನೆತ್ತಿ ನಡು ನೆತ್ತಿಗೆ ಧನ್ಯತೆಯ ಪಡೆದು ಬಾಳು. ಹಿರಿ ಮಣ್ಣ ಧನ್ಯತೆಯ ಪಡೆದು ಬಾಳು, ಹಿರಿ ಮಣ್ಣ ನೆತ್ತಿ ನಡು ನೆತ್ತಿಗಿಟ್ಟು ಧನ್ಯತೆಯ ಪಡೆದು ಬಾಳು. ಈ ನೆಲದ ಮಣ್ಣ ಕಣ ಕಣದಿ ಪುಣ್ಯ ಚೇತನರ ಪಾದ ಧೂಳು, ಚೇತನರ ಪಾದ ಧೂಳು, ಚೇತನರ ಪಾದ ಧೂಳು. ದೇಶಭಕ್ತಿ ಗೀತೆ ಕೇಳಿದಿರಿ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ, ಸಮಯ 7:05. ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಬೆಳೆಯ ಕೊಯ್ಲು ಮತ್ತು ಕೊಯ್ಲಿನ ನಂತರದ ನಿರ್ವಹಣೆ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾ ಜಿಕೆ ಮುಕುಂದ್ ಅವರೊಡನೆ ಸಂದರ್ಶನ, ಕೃಷಿ ಮಾಹಿತಿ, ಜನಪದ ಗೀತೆ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ವಾಣಿಜ್ಯ ಪ್ರಕಟಣೆಗಳು. ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಆಗಿರ್ಬೋದು. ಈಗ ಏನ್ ಮಾಡೋದು ಡಾಕ್ಟ್ರೆ? ಅಂದ ಹಾಗೆ ನಿಮ್ ಮಗ ಅಂಗನವಾಡಿಗೆ ಹೋಗ್ತಾನೆ? ಈಗ ಕಳಿಸ್ತೀನಿ ಸಾಹೇಬ್ರೆ. ಅಂಗನವಾಡಿಲಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ಕೊಡ್ತಾರೆ, ತಪ್ಪದೇ ಕೊಡಿಸ್ಬೇಕು ನೀವು, ಎಲ್ಲಾ ಸರಿ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1 ರಿಂದ 5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೇ ಎ ಅನ್ನಾಂಗ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೇದು, ಹೆಣ್ಣಾದ್ರೆ ಕೆಟ್ಟದ್ದು ಅನ್ನುವಂತ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನ ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಹೊರೆ ಆಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣ ಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ, ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ರೋಹಿತ್, ಯೇ ನಯಾ ಮೊಬೈಲ್ ಆತೆ ಹೀ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೆ? ದುಕಾನದಾರ್ ಔರ್ ಕಂಪನೀ ಸೇ ಬಾತ್ ಕರೆಂಗೆ? ನಹೀ ಮಾನೆ ತೋ ಉಪಭೋಕ್ತಾ ಕೆ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇಂಟ್ ಕರೆಂಗೆ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನಿ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತಿ ಹೈ ಔರ್ 1915 ಸೇ ಸಮಾಧಾನ ಭೀ ಜಲ್ದ್ ಹೋತಾ ಹೈ. ನಾ ಹುವಾ ತೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಿಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕತೆ ಹೈ. ಸಮಜ್ ಗಯಿ, ಉಪಭೋಕ್ತಾ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಆತ್ಮೀಯ ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ದ್ರಾಕ್ಷಿ ಬೆಳೆಯ ಕೊಯ್ಲು ಮತ್ತು ಕೊಯ್ಲಿನ ನಂತರದ ನಿರ್ವಹಣೆ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾ ಜಿಕೆ ಮುಕುಂದ್ ಅವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಮುಕುಂದ್ ಅವರೇ. ಎಲ್ಲರಿಗೂ ನಮಸ್ಕಾರ. ಈ ದ್ರಾಕ್ಷಿ ನಮ್ಮ ಬೆಂಗಳೂರು ಸುತ್ತಮುತ್ತ ಮತ್ತು ಈ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಒಂದು ಹಣ್ಣಿನ ಬೆಳೆ. ಹೌದು. ಸಾಧಾರಣವಾಗಿ ಈಗ ಬೇಸಿಗೆ ಪ್ರಾರಂಭವಾಯಿತು ಅಂತ ಅಂದರೆ ದ್ರಾಕ್ಷಿ ಕೊಯ್ಲು ಕೂಡ ಪ್ರಾರಂಭವಾಗುತ್ತೆ. ಹೌದು. ಮತ್ತು ದ್ರಾಕ್ಷಿಯನ್ನು ನಾವು ಸರಿಯಾದ ಹಂತದಲ್ಲಿ ಕೊಯ್ಲು ಮಾಡೋದು ಬಹಳ ಮುಖ್ಯ. ಹೌದು. ಏಕೆಂದರೆ ನಾವು ಇದನ್ನು ಒಂದು ಬಳ್ಳಿನಲ್ಲೇ ಕೊಯ್ಲು ಮಾಡಿಕೊಂಡು ನೇರವಾಗಿಯೇ ನಾವು ಮಾರಾಟ ಮಾಡ್ತೀವಿ. ಆದ್ದರಿಂದ ಸರಿಯಾದ ಹಂತದಲ್ಲಿ ಕೊಯ್ಲು ಮಾಡಲಿಲ್ಲ ಅಂದರೆ ಗುಣಮಟ್ಟ, ರುಚಿ ಇವು ಅಷ್ಟರ ಮಟ್ಟಿಗೆ ಬರೋದಿಲ್ಲ ಅಂತ ನಾವು ಹೇಳ್ಬೋದು. ಹೌದು. ಆದ್ದರಿಂದ ತಾವಿವತ್ತು ಈ ದ್ರಾಕ್ಷಿ ಹಣ್ಣನ್ನು ಯಾವಾಗ ಕೊಯ್ಲು ಮಾಡಬೇಕಾಗತ್ತೆ, ಕೊಯ್ಲಿನ ಕ್ರಮ, ಕೊಯ್ಲಾದ ಮೇಲೆ ನಾವು ಅದನ್ನು ಮಾರುಕಟ್ಟೆಗೆ ಸಾಗಿಸೋದಕ್ಕಿಂತ ಮುಂಚೆ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ತಾವಿವತ್ತು ಪರಿಚಯ ಮಾಡಿಕೊಡ್ಬೇಕು. ಖಂಡಿತವಾಗಿ. ಮೊದಲಿಗೆ ಈ ದ್ರಾಕ್ಷಿ ಬೆಳೆಯ ಇಳುವರಿ ಬಗ್ಗೆ ತಿಳಿಸ್ತೀರ? ನೋಡಿ, ಇಳುವರಿ ಅಂದ ತಕ್ಷಣ ಇದು ತಳಿಗಳಿಗೆ ಅನುಸಾರವಾಗಿ ಇಳುವರಿ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಅನಾಭಿಷಾಯಿ ಅಂತ ಮಾರ್ಕೆಟ್ ಅಲ್ಲಿ ಯಥೇಚ್ಛವಾಗಿ ನಾವು ನೋಡ್ತೀವಿ. ಇದು ಹಣ್ಣಿನ ಗೊಂಚಲು ಅತಿ ದೊಡ್ಡದು ಅಂತ ಹೇಳ್ಬೋದು. ಬೀಜತಳಿ ಹಣ್ಣು ದಪ್ಪ ಇರುತ್ತೆ. ಇದಾದ್ರೆ ರೆಕಾರ್ಡ್ ಈಲ್ಡ್ ಅಂತಂದ್ರೆ, ಅಂದ್ರೆ ಅತಿ ಹೆಚ್ಚು ಇಳುವರಿ ಅಂತಂದ್ರೆ ದಾಖಲೆ ಇಳುವರಿ ಅಂತಂದ್ರೆ 92 ಟನ್ ಒಂದು ಹೆಕ್ಟರ್ ಪ್ರದೇಶಕ್ಕೆ ನಿರೀಕ್ಷಿಸಬಹುದು. ಇನ್ನು ಅದು ಬಿಟ್ರೆ ಥಾಮ್ಸನ್ ಸೀಡ್ಲೆಸ್ ಅಂತ ವೆರೈಟಿ ಇದೆಯಲ್ಲ, ಅದರಲ್ಲಾದ್ರೆ ನಾವು ಬರೇ 48 ಟನ್ ಒಂದು ಹೆಕ್ಟರ್ ಪ್ರದೇಶಕ್ಕೆ ನಿರೀಕ್ಷಿಸಬಹುದು. ಇದು ಒಂದು ದಾಖಲೆ ಇಳುವರಿ ಅಂತ ಹೇಳ್ಬೋದು. ಆದ್ರೆ ಸರಾಸರಿ ಇಳುವರಿ ತಗೊಂಡಾಗ ನಮಗೆ ಅನಾಭಿಷಾಯಿಯಿಂದ ಸುಮಾರು 40 ಅಥವಾ 45 ಟನ್ ಒಂದು ಹೆಕ್ಟರ್ ಪ್ರದೇಶಕ್ಕೆ ಇಳುವರಿ ಬರುತ್ತೆ. ಥಾಮ್ಸನ್ ಸೀಡ್ಲೆಸ್ ಆದ್ರೆ ಒಂದು 20 ಟನ್ ಅಷ್ಟು ಬರುತ್ತೆ. ಇನ್ನು ಮುಖ್ಯವಾಗಿ ಈ ದ್ರಾಕ್ಷಿ ಗೊಂಚಲು ಕಟಾವಿಗೆ ಸಿದ್ಧವಾಗಿದೆಯೇ ಅನ್ನೋದನ್ನ ಹೇಗೆ ನಿರ್ಧರಿಸಬಹುದು ಅಂತೀರಿ? ಬಹಳ ಸಮಂಜಸವಾದ ಪ್ರಶ್ನೆ. ಕಾರಣ ಏನು ಅಂತಂದ್ರೆ, ತೀರಾ ಎಳೆಕಾಯಿ ಕಿತ್ತರೂ ಕಷ್ಟ, ಅಥವಾ ಗೊಂಚಲಾಲೆ ಪೂರ್ತಿ ಹಣ್ಣಾಗಿ ಮಾಗಿ ಸುಕ್ಕುಗಟ್ಟಿದೆ ಅನ್ನೋ ಗೊಂಚಲ ಕಟಾವು ಮಾಡಿದ್ರು ಅದು ಉಪಯೋಗಕ್ಕೆ ಬರೋದಿಲ್ಲ. ಕೆಲವು ಬಿದ್ದು ಹೋಗ್ತವೆ. ಅಂದ್ರೆ ಸರಿಯಾದ ಹಂತದಲ್ಲಿ ನಾವು ಕಟಾವು ಮಾಡೋದು ಬಹಳ ಮುಖ್ಯವಾದದ್ದು. ಇದಕ್ಕೆ ಒಂದು 5-6 ಚಿಹ್ನೆಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವ ಚಿಹ್ನೆಗಳು ಅಂತೀರಿ? ಮೊದಲನೇದಾಗಿ ನೋಡಿ, ಈ ಗೊಂಚಲ ನೋಡಿದಾಗ ತುತ್ತ ತುದಿನಲ್ಲಿರುತ್ತಲ್ಲ ಹಣ್ಣು, ಆ ಹಣ್ಣು ಪೂರ್ತಿ ಪಕ್ವಕ್ಕೆ ಬಂದು ಮಾಗಿ ತಿನ್ನೋದಕ್ಕೆ ರೆಡಿ ಇರಬೇಕು. ರುಚಿ ಸಿಹಿಯಾಗಿರ್ಬೇಕು, ಸಿಹಿಯಾಗಿರ್ಬೇಕು ಅಂದ್ರೆ ಮೇಲಿಂದ ಅದು ಹಣ್ಣಾಗ್ತಾ ಬರುತ್ತೆ ಗೊಂಚಲಿನಲ್ಲಿ, ತುತ್ತ ತುದಿಯ ಹಣ್ಣು ಮುಂತಾಗಿ ಪೂರ್ತಿ ಹಣ್ಣಾಗಿ ಮಾಗಿ ಬಣ್ಣ ಚೇಂಜ್ ಆಗಿದೆ ಅಂತಂದಾಗ ನಾವು ಅದು ಕಟಾವಿಗೆ ಸಿದ್ಧ ಅಂತ. ಒಂದನೇ ಗೊನೆಯಲ್ಲಿ ಕೊನೆಯ ಹಣ್ಣು ಚೆನ್ನಾಗಿ ಪಕ್ವಾಗಿದ್ರೆ ಇಡೀ ಗೊಂಚಲು ಚೆನ್ನಾಗಿ ಪಕ್ವಾಗಿದೆ ಪಕ್ವಾಗಿದೆ ಅಂತ ತಿಳ್ಕೊಬಹುದು. ಇದು ಮೊದಲನೇ ಆದ ಒಂದು ಚಿಹ್ನೆ ಅಂತ ಹೇಳ್ಬೋದು. ಅದು ಬಿಟ್ರೆ ಈ ಕೆಲವು ಬೀಜ ಇರೋ ತಳಿಗಳನ್ನು ಇದಾವೆ, ಬೀಜ ರಹಿತವಾದ ಇರೋ ತಳಿಗಳನ್ನು ಇದಾವೆ. ಈ ಬೀಜ ಇರೋ ತಳಿಗಳಿಗಾದ್ರೆ ಬಹಳ ಸುಲಭ. ಏನಂತಂದ್ರೆ ಒಂದು ಅಥವಾ ಎರಡು ಹಣ್ಣನ್ನ ನಾವು ಕಟಾವು ಮಾಡಿ ಆ ಬೀಜನ ನೋಡಿದಾಗ ಆ ಬೀಜ ಕಡು ಕಂದು ಬಣ್ಣಕ್ಕೆ ತಿರುಗಿತ್ತು ಅಂತಂದು ಆಮೇಲೆ ಅದನ್ನ ಕಡಿದ್ರೆ ಕಟಂ ಅಂತ ಶಬ್ದ ಬಂದ್ರೆ ಅದು ಪಕ್ವಕ್ಕೆ ಬಂದಿದೆ ಅಂತ ಲೆಕ್ಕ. ಕೊಯ್ಲಿಗೆ ಸಿದ್ಧವಾದಿ ಅಂತ. ಅದೇನೇನೆ ಕೆನೆ ಬಣ್ಣ ಬಂದಿರುತ್ತೆ ಇನ್ನೂ, ಅಂದ್ರೆ ತಿಳಿ ಹಳದಿ ಬಣ್ಣ ಇರುತ್ತೆ ಬೀಜ. ಆಮೇಲೆ ಬಾಯಲ್ಲಿ ಕಡಿದ್ರೆ ಅದನ್ನ ಅಂತ ಬೀಜನ ಅದು ಮೆತ್ತಗಿರುತ್ತೆ. ಸೊ ಅದು ಇನ್ನೂ ಎಳೆಕಾಯಿ ಅಂತ ಹೇಳ್ಬೋದು. ಇದು ಒಂದು ಚಿಹ್ನೆ ಅಂತ ಹೇಳ್ಬೋದು. ಸರಿ, ಇದು ಬಿಟ್ಟು ಈ ಹಣ್ಣಿನ ಮೇಲೆ ಬೂದು ಬಣ್ಣದ ಪದರ ಒಂದು ನಾವು ಕಾಣ್ತೀವಿ, ಬ್ಲಷ್ ಅಂತ ಹೇಳ್ತೀವಿ. ಇದು ಡೆವಲಪ್ ಆಗಿದೆ ಅಂತಂದ್ರೆ ಇದು ಸಾಧಾರಣವಾಗಿ ಹಣ್ಣು ಪೂರ್ತಿ ಪಕ್ಕಕ್ಕೆ ಬಂದು ಮಾಗಿದಾದ್ಮೇಲೆ ಬರೋದು, ಎಳೆಕಾಯಲ್ಲಿ ಇರೋದಿಲ್ಲ. ಆತರ ಒಂದು ಪದರ ನಾವು ಕಂಡಿದ್ದೇ ಆದಲ್ಲಿ ಅಂತ ಗೊಂಚಲನ್ನ ನಾವು ಹತೋಟಿ ಮಾಡಬಹುದು. ಮತ್ತೆ ಕೆಲವೊಂದು ಹಣ್ಣುಗಳ ಮೇಲೆ ಒಂದ್ ರೀತಿ ಈ ಪುಡಿ ಸಿಂಪಡಣೆ ಮಾಡ್ದಂಗೆ ಕಾಣ್ತಾ ಇರ್ತೀವಿ. ಹೌದು, ಅದು ಕೆಲವರು ಇದು ರಾಸಾಯನಿಕ ಸಿಂಪಡಣೆನೋ ಅಂತ ಅನುಮಾನ ಪಟ್ಟು ಈ ದ್ರಾಕ್ಷಿ ತಿನ್ನೋದಕ್ಕೆ ಹಿಂದೆ ಮುಂದೆ. ಇಲ್ಲ ಇಲ್ಲ ಇಲ್ಲ, ಆತರ ಏನಿಲ್ಲ. ಈ ನೋಡಿ, ದ್ರಾಕ್ಷಿನಲ್ಲಿ ಏನಾಗುತ್ತೆ ಅಂತಂದ್ರೆ ದ್ರಾಕ್ಷಿ ಪೂರ್ತಿ ಹಣ್ಣಾಗಿ ಮಾಗಿ ಪಕ್ವಕ್ಕೆ ಬಂದಾದ್ಮೇಲೆನೆ ಆ ಗೊಂಚಲನ್ನ ಕಟಾವ್ ಮಾಡ್ಬೇಕೆ ಹೊರ್ತನೋ. ಈಗ ನೋಡಿ, ಬಾಳೆಹಣ್ಣು ಇದೆ ಅಥವಾ ಮಾವನಹಣ್ಣು ಇದೆ, ಅದ್ ನಾವು ಪೂರ್ತಿ ಹಣ್ಣಾಗೋವರೆಗೂ ಬಿಡೋದಿಲ್ಲ. ಸ್ವಲ್ಪ ಬಣ್ಣ ಚೇಂಜ್ ಆಯ್ತು ಅಂದ ತಕ್ಷಣ ಅದನ್ನ ನಾವು ಕಟಾವ್ ಮಾಡ್ತೀವಿ. ಕಟಾವ್ ಮಾಡ್ಬಿಟ್ಟು ತಂದು ನಾವು ಮನೆಯಲ್ಲಿ ಇಟ್ಬಿಟ್ಟು ಹಣ್ಣು ಮಾಡಿ ಆನಂತರ ನಾವು ತಿಂತೀವಿ. ಆದ್ರೆ ದ್ರಾಕ್ಷಿ ಹಂಗಲ್ಲ, ಪೂರ್ತಿ ಹಣ್ಣಾಗಬೇಕು, ಮಾಗಬೇಕು, ಪಕ್ಕಕ್ಕೆ ಬರಬೇಕು ಗಿಡದಲ್ಲೇನೆ, ಆನಂತರ ಅದನ್ನ ನಾವು ಕೇಳ್ಬೇಕಾಗತ್ತೆ. ಅಂದ್ರೆ ಬಿಳಿ ರೀತಿ ಏನಾದ್ರೂ ಮೇಲ್ಗಡೆ ಇರುತ್ತಲ್ಲ ಹಣ್ಣು, ಇಲ್ಲ ಖಂಡಿತ ಅದು ಯಾವುದೇ ತರದ ಒಂದು ರಾಸಾಯನಿಕ ಅಲ್ಲ, ರಾಸಾಯನಿಕ ಅಲ್ಲ ಅದು. ಅಂದ್ರೆ ಪೌಡರ್ ಹಾಕಿ ಹಣ್ಣು ಮಾಡ್ತಾರೆ ಅಂತ ಜನಗಳಲ್ಲಿ ಒಂದು ಪ್ರತೀತಿ ಇದೆ. ಅದು ದ್ರಾಕ್ಷಿಗೆ ಉಪಯೋಗಿಸ್ತಾ ಇಲ್ಲ, ಬೇರೆ ಯಾವ ಹಣ್ಣಿಗೂ ಉಪಯೋಗಿಸಬಾರದು, ದ್ರಾಕ್ಷಿಗಂತೂ ಉಪಯೋಗಿಸ್ತಾನೆ ಇಲ್ಲ. ದ್ರಾಕ್ಷಿ ಹಣ್ಣಿನ ಮೇಲೆ ಒಂದು ಬಿಳಿ ಬಣ್ಣದ, ಅದು ನೈಸರ್ಗಿಕವಾಗಿ ಬಂದಂತ ಒಂದು ಪದರ. ಅದು ಪೂರ್ತಿಯ ಪಕ್ವಕ್ಕೆ ಬಂದಿದೆ ಅಂದ್ರೆ ಆ ಪದರ ಬಂದೇ ಬರುತ್ತೆ, ಬಂದೇ ಬರುತ್ತೆ. ಹಾಗಾಗಿ ನಮ್ಮ ಗ್ರಾಹಕರು ಯಾವುದೇ ಒಂದು ಮುಜುಗರ ಪಟ್ಟುಕೊಳ್ಳದೆ ದ್ರಾಕ್ಷಿಯನ್ನ ಬಳಸಬಹುದು. ಹೌದು ಹೌದು, ಹೇಳ್ತೀರ. ಇನ್ನ ಮುಖ್ಯವಾಗಿ ನಾವು ಈ ದ್ರಾಕ್ಷಿ ಗೊಂಚಲುಗಳನ್ನ ಶುದ್ಧಗೊಳಿಸೋದು ಹೇಗೆ ಅಂತೀರಾ, ಮತ್ತೆ ಅವುಗಳನ್ನ ಪ್ರತ್ಯೇಕಿಸೋದು ಹೇಗೆ ಅಂತೀರಾ? ನೋಡಿ, ಒಂದು ಗೊಂಚಲಿರುತ್ತೆ ಅಂತ ಇಟ್ಕೊಳ್ಳಿ, ಆ ಗೊಂಚಿನಲ್ಲಿ ಕೆಲವಷ್ಟು ಕಾಯಿಗಳನ್ನ ನಾವು ಕಿತ್ತಾಕ್ಬೇಕಾಗುತ್ತೆ. ಯಾವ್ಯಾವ ಕಾಯಿಗಳು ಅಂತಂದ್ರೆ, ಈ ದೊಡ್ಡ ಗೊಂಚಲು ಇದ್ರೂ ಮುಂತಾಗಿ ಈ ಬಲಿಯದ ಸಣ್ಣ ಗಾತ್ರದ ಕಾಯಿಗಳಿರ್ತವೆ, ಅದನ್ನು ಕಿತ್ತಾಕ್ಬೇಕು. ಆಮೇಲೆ ರೋಗಕ್ಕೆ ಮತ್ತು ಕೀಟಕ್ಕೆ ತುತ್ತಾದ ಕೆಲವು ಹಣ್ಣುಗಳಿರ್ತವೆ, ಅವನ್ನು ತೆಗೆದಾಕ್ಬೇಕು. ಮತ್ತು ಕೊಳೆತ ಹಣ್ಣುಗಳು ಇರ್ತವೆ, ಒಂದು ಎರಡು ಕೊಳೆತಿರ್ತವೆ, ಅವನ್ನು ತೆಗೆದಾಕ್ಬೇಕು. ಇನ್ನು ಕೆಲವು ಸರಿ ಎಷ್ಟೇ ಮುತುವರ್ಜಿ ವಹಿಸಿದ್ರು ಮುಂತಾಗಿ ಕೆಲವು ಹಣ್ಣುಗಳಿಗೆ ಪೆಟ್ಟಾಗಿರುತ್ತೆ, ಅಥವಾ ಕೆಲವು ಹಣ್ಣುಗಳು ಜಜ್ಜಿ ಬಜ್ಜಿ ಹೋಗಿರ್ತವೆ, ಅಂತವನ್ನು ನಾವು ಕತ್ತರಿಸಿ ತೆಗೆಯೋದು ಸೂಕ್ತ. ಅಂದ್ರೆ ಈ ರೀತಿಯಾಗಿ ನಾವು ನಮಗೆ ಬೇಡದೇ ಇರುವಂತಹ ಮತ್ತು ಅನವಶ್ಯಕವಾದಂತಹ ಹಣ್ಣುಗಳನ್ನ ತೆಗಿಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ಈ ದ್ರಾಕ್ಷಿ ಗೊಂಚಲುಗಳನ್ನ ಕಟಾವು ಮಾಡುವಾಗ ಯಾವ್ಯಾವ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ನೋಡಿ, ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ದ್ರಾಕ್ಷಿ ಗೊಂಚಲುಗಳನ್ನ ಕೈಯಿಂದ ಮುರಿಬಾರದು. ಎಷ್ಟೊತ್ತಿದ್ರು ಸಿಕೇಚರ್ ಅಥವಾ ಕತ್ರಿಯ ಸಹಾಯದಿಂದನೇ ಈ ಗೊಂಚಲುಗಳನ್ನ ಗಿಡದಿಂದ ಬೇರ್ಪಡಿಸಬೇಕು, ಅಂದ್ರೆ ಕತ್ತರಿಸಿ ತೆಗಿಬೇಕು. ಮತ್ತು ಹಣ್ಣುಗಳನ್ನ ಅಥವಾ ಗೊಂಚಲುಗಳನ್ನ ಎಂದೂ ಕೈಯಿಂದ ಕಿತ್ತು ತೆಗಿಬಾರದು, ಮತ್ತು ಕತ್ತರಿನ ಉಪಯೋಗಿಸಬೇಕು ಅಂತ ಹೇಳಿದೆ. ಕಾರಣ ಏನು ಅಂತಂದ್ರೆ, ಆ ಬ್ಲಷ್ ಅಂತ ಈಗ ನೀವಷ್ಟೇ ಹೇಳಿದ್ರಲ್ಲ, ಅದು ಹಾಗೆ ಹಣ್ಣಿನ ಮೇಲೆ ಇರುವಂತೆ ನೋಡ್ಕೊಳ್ಬೇಕು. ಆ ಬಿಳಿ ಪದರ ಅದು ಹಾಳಾಗದೆ ಇರುವಂತೆ ನೋಡ್ಕೊಂಡು ನಾವು ಕಟಾವು ಮಾಡೋದು ಮುಖ್ಯ. ಅಂದ್ರೆ ಆ ರೀತಿ ಇದ್ರೆ ಅದನ್ನ ಹೆಚ್ಚು ಕಾಲ ಇಡಬಹುದು ಅಂತ ಇಡಬಹುದು. ಹೌದು, ಅದೊಂದು ನೈಸರ್ಗಿಕವಾದಂತ ಒಂದು ಪದರ ರಕ್ಷಣಾ ಕವಚ ಎಲ್ಲ ಹಣ್ಣುಗಳಿಗೂ. ಇನ್ನ ಮುಖ್ಯವಾಗಿ ಈ ದ್ರಾಕ್ಷಿ ಗೊಂಚಲುಗಳನ್ನ ಕಟಾವು ಮಾಡೋದು ಹೇಗೆ ಅಂತೀರಿ? ನಾನು ಈಗಷ್ಟೇ ತಿಳಿಸಿದೆ ನೋಡಿ ನಿಮಗೆ, ಸಿಕೇಚರ್ ಆಗಿರಲಿ ಅಥವಾ ಕತ್ತರಿ ಆಗಲಿ, ಅದರಿಂದನೇ ಗೊಂಚಲುಗಳನ್ನ ಕಟಾವು ಮಾಡಬೇಕು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ದ್ರಾಕ್ಷಿ ಗೊಂಚಲುಗಳನ್ನ ಕಟಾವು ಮಾಡಬೇಕಾದ್ರೆ ಹ್ಯಾಂಡ್ ಗ್ಲೌಸ್ ಅಂತ ಹೇಳ್ತೀವಿ, ಅಥವಾ ಮೆದುವಾದ ಕೈಗವಚ ಅಂತ, ಇದನ್ನು ಉಪಯೋಗಿಸ್ಬೇಕು. ಈಗಷ್ಟೇ ನೀವು ಹೇಳಿದ್ರಲ್ಲ ಆ ಹಣ್ಣಿನ ಮೇಲೆ ಒಂದು ಪದರ ಇರುತ್ತೆ ಅಂತ, ಆ ಪದರ ಹಾಗೆ ಇರತಕ್ಕಂತೆ ನೋಡ್ಕೊಳ್ಬೇಕು. ಅದು ಬರೇ ಕೈನ ಉಪಯೋಗಿಸಿ ಉಜ್ಜಿಬಿಟ್ಟು ಎಷ್ಟೇ ಮುತುವರ್ಜಿ ವಹಿಸಿದ್ರು ಮುಂತಾಗಿ ಆ ಪದರ ಹೋಗೋ ಸಾಧ್ಯತೆ ಇದೆ. ಆ ಮೇಣದ ಪದರ ಅಲ್ಲೇ ಇರಬೇಕು ಅಂತಂದ್ರೆ ಹ್ಯಾಂಡ್ ಗ್ಲೌಸ್ ಹಾಕೋದ್ರಿಂದ ಏನಾಗುತ್ತೆ, ಅದು ಅಲ್ಲೇ ಇರುತ್ತೆ, ಮೃದುವಾಗಿ ನಾವು ಹಣ್ಣನ್ನ ಹ್ಯಾಂಡಲ್ ಮಾಡಬಹುದು. ಮತ್ತು ಇಂಥ ಹಣ್ಣುಗಳನ್ನ ನಾವು ಕೆಡದಂತೆ ಹೆಚ್ಚು ದಿನ ಇಡಬಹುದು ರೂಮ್ ಕಂಡೀಷನ್ ಅಲ್ಲೇನೆ, ಮತ್ತು ರೋಗ ರುಜಿನಗಳು ಹರಡೋದು ಕಡಿಮೆ ಆಗುತ್ತೆ ಈ ಪದರ ಇತ್ತು ಅಂತಂದ್ರೆ. ಇದು ಮುಂಜಾಗ್ರತಾ ಕ್ರಮಗಳು ಅಂತ ಹೇಳ್ಬೋದು. ಇನ್ನು ಈ ದ್ರಾಕ್ಷಿ ಗೊಂಚಲುಗಳನ್ನು ನಾವು ಕಟಾವು ಮಾಡೋದಕ್ಕೆ ಯಾವ ಕಾಲ ಅಥವಾ ಸಮಯ ಸೂಕ್ತ ಅಂತಿದೆ? ಫೆಬ್ರವರಿ ಮಾರ್ಚಿಂದ ಇಳುವರಿ ಶುರು ಆಗುತ್ತೆ. ಅಕ್ಟೋಬರ್ ಅಲ್ಲಿ ಪ್ರೂನ್ ಮಾಡಿರ್ತಾರೆ, ಅದಕ್ಕೆ ತಕ್ಕಂತೆ ಫೆಬ್ರವರಿ ಮಾರ್ಚ್ ಅಲ್ಲಿ ಇಳುವರಿ ಶುರು ಆಗುತ್ತೆ. ನಾವೇಳದೇನು ಅಂತಂದ್ರೆ ಮುಂಜಾನೆ ಅಂದ್ರೆ 5 ಗಂಟೆ 6 ಗಂಟೆ 7 ಗಂಟೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗನೆ ಕಟಾವು ಮಾಡೋದಕ್ಕೆ ಶುರು ಮಾಡಿ, ಮತ್ತು ಅವಾಗ ಉಷ್ಣಾಂಶ ಸುಮಾರು 20 ಡಿಗ್ರಿ ಸೆಲ್ಸಿಯಸ್ ಇರೋದು ಬಹಳ ಸೂಕ್ತ. ತೀರಾ ಮಧ್ಯಾಹ್ನ ಆದಂಗೆ ಅಂದ್ರೆ 12, 1 ಗಂಟೆ 2 ಗಂಟೆ ಅಥವಾ 3 ಗಂಟೆ ಆದಾಗ ತಾಪಮಾನ ಬಹಳ ಜಾಸ್ತಿ ಆಗಿರುತ್ತಲ್ಲ, ಅಂತ ಸಮಯದಲ್ಲಿ ನೀವು ಕಟಾವು ಮಾಡಬೇಡಿ. ಮತ್ತು ಇನ್ನು ಕೊನೆಯದು ಅಂತಂದ್ರೆ ತೀರಾ 4-5 ಗಂಟೆ ಆದ್ಮೇಲೆ ಬೇಕಾದ್ರೆ ಕಟಾವು ಮಾಡೋದಕ್ಕೆ ಸಂಜೆ ಸಮಯದಲ್ಲಿ ಬೇಕಾದ್ರೆ ಮುಂದುವರಿಸಬಹುದು. ಒಟ್ಟಿನಲ್ಲಿ ತಂಪಾಗಿರ್ಬೇಕು, ತಂಪಾಗಿರೋರು, ಉಷ್ಣಾಂಶ ಕಡಿಮೆ ಇರಬೇಕು, ಉಷ್ಣಾಂಶ ಕಡಿಮೆ ಇರಬೇಕು. ಇದು ಬಹಳ ಮುಖ್ಯವಾದದ್ದು. ಆಮೇಲೆ ಇನ್ನೂ ಒಂದೊಂದ್ಸರಿ ಆಗುತ್ತೆ, ಹಿಂದಿನ ದಿವಸ 1-2 ದಿವಸ ಜೋರ ಮಳೆನೂ ಬಂದಿರುತ್ತೆ. ಹೌದು, ಹಿಂದಿನ ದಿವಸ ಮಳೆ ಬಂದಿತ್ತು ಅಂದ್ರೆ ಮಾರನೇ ದಿವಸ ಬೆಳಿಗ್ಗೆ ಹಣ್ಣನ್ನ ಗೊಂಚಲುಗಳನ್ನ ಕಟಾವು ಮಾಡಬಾರದು. ಏನಾಗಬಹುದು ಅಂತ ಮಾಡಿದ್ರೆ ಏನಾಗುತ್ತೆ, ನಾವ್ ಹೇಳೋದೇನು ಅಂತಂದ್ರೆ 1-2 ದಿವಸ ಹಂಗೆ ಬಿಟ್ಬಿಡಿ, ಆ ನೀರಿನಂಶ ತೇವಾಂಶ ಎಲ್ಲ ಬಸ್ತೋಗುತ್ತೆ ಅಥವಾ ಆವಿಯಾಗಿ ಹೋಗುತ್ತೆ. ಅದಾದ್ಮೇಲೆ ನೀವು ಕಟಾವು ಮಾಡಿದ್ರೆ ಹಣ್ಣನ್ನ ಸಾಕಷ್ಟು ದಿನಗಳ ಕಾಲ ನಾವು ಕೆಡದಂತೆ ಇಡಬಹುದು, ಯಾವುದೇ ಒಂದು ರೋಗ ರುಜಿನ ಅದಕ್ಕೆ ಬರೋದಿಲ್ಲ, ದೂರದ ಪ್ರದೇಶಗಳಿಗೆ ಅದನ್ನ ಸಾಗಾಣಿಕೆನೂ ಮಾಡಬಹುದಾಗಿದೆ. ಹಾಗಾಗಿ ಅಥವಾ ಮಂಜಿತ್ತು ಅಂತ ಇಟ್ಕೊಳ್ಳಿ, ಬೆಳಗಿನ ಜಾವ ಅತಿ ಹೆಚ್ಚು ಮಂಜಿತ್ತು ಅಂತ, ಆ ಮಂಜಿದ್ದ ಸಮಯದಲ್ಲೂ ನೀವು ಕಟಾವು ಮಾಡೋದು ಸೂಕ್ತ ಅಲ್ಲ. ಅಂದ್ರೆ ಮಂಜೆಲ್ಲ ಇಳಿದ್ಮೇಲೆ 8-9 ಗಂಟೆ ಸುಮಾರದಲ್ಲಿ ನಾವು ಮಾಡಬಹುದು ಮಂಜಿದ್ದಾಗ. ಯಾಕೆಂದ್ರೆ ತಾವು ತಿಳಿಸಿದಾಗೆ ಈ ದ್ರಾಕ್ಷಿ ಕೊಯ್ಲಿನ ಸಮಯದಲ್ಲಿ ಮಂಜು ಬಂಗಾರು ಮಳೆ ಕೂಡ ಬರೋ ಸಾಧ್ಯತೆ ಇರುತ್ತೆ. ಹೌದು, ತಡವಾದಾಗ ಅದು ಈ ಫೆಬ್ರವರಿ ತಿಂಗಳು ಅಂತದ ಕಡೆ ಮಾಡುವಾಗ ಮಂಜುನು ಕೂಡ ಇರುತ್ತೆ. ಹೌದು, ಈ ಎರಡು ಅಂಶಗಳನ್ನ ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಇನ್ನ ಈ ದ್ರಾಕ್ಷಿ ಗೊಂಚಲುಗಳನ್ನ ಈ ಶೀತಕಾರಕ ಯಂತ್ರದಲ್ಲಿ ಇಡೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಖಂಡಿತ ನೋಡಿ, ಈಗ ನಾವು ಗೊಂಚಲು ಇನ್ನು ಗಿಡದಲ್ಲೇ ಇದ್ದಾಗ ಏನಾಗುತ್ತೆ, ಆ ಹಣ್ಣಿನ ಮೇಲೆ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಆಮೇಲೆ ಹಣ್ಣಿನ ಒಳಗಿರುತ್ತಲ್ಲ ಆ ಶಾಖ ಅಥವಾ ಟೆಂಪರೇಚರ್ ಅನ್ನ, ಅದನ್ನ ನಾವು ಇಳಿಸ್ಬೇಕು. ಅದನ್ನ ಇಳಿಸೋದಕ್ಕೋಸ್ಕರ ನಾವು ಕಟಾವು ಮಾಡಿದ ತಕ್ಷಣ ನಾವು ಶೀತಾಕಾರದ ಇದರಲ್ಲಿ ಗೊಂಚಲುಗಳನ್ನ ಇಡೋದಕ್ಕೆ ಶಿಫಾರಸು ಮಾಡ್ತೀವಿ. ಅಲ್ಲಿ ಟೆಂಪರೇಚರ್ ನಾವು ಸುಮಾರು 4 ಡಿಗ್ರಿ ಸೆಲ್ಸಿಯಸ್ ಅಷ್ಟು ನಾವು ಇರುವಂತೆ ನೋಡ್ಕೊಳ್ತೀವಿ. ಮತ್ತು ಇದರಲ್ಲಿ ಸುಮಾರು 6 ಗಂಟೆಗಳ ಕಾಲ ಹಣ್ಣುಗಳನ್ನ ಇಟ್ಬಿಟ್ಟು ಆ ನಂತರ ನಾವು ರವಾನೆ ಮಾಡೋದು ಅಥವಾ ಗ್ರೇಡಿಂಗ್ ಮಾಡೋದು ಪ್ಯಾಕಿಂಗ್ ಮಾಡೋದು ಮಾಡೋದಕ್ಕೆ ಶುರು ಮಾಡಬಹುದು. ಅಂದ್ರೆ ಏನಪ್ಪಾ ಅಂದ್ರೆ ಆ ಫೀಲ್ಡ್ ಹೀಟ್ ಅಂತ ಏನಿರುತ್ತಲ್ಲ ಅದನ್ನ ನಾವು ತೆಗಿಬೇಕು. ಆ ತೆಗೆಯೋದಕ್ಕೋಸ್ಕರ ಈ ಶೀತಾಕಾರ ಗೃಹದಲ್ಲಿ ಹಣ್ಣುಗಳನ್ನ ಗೊಂಚಗಳನ್ನ ಇಡ್ತೀವಿ. ಅಂದ್ರೆ ಆ ಒಂದು ಉಷ್ಣಾಂಶ ಇತ್ತು ಅಂದ್ರೆ ಬೇಗ ಕೆಟ್ಟೋಗ ಸಾಧ್ಯತೆ ಇಲ್ಲ, ಹೆಚ್ಚು ದಿನಗಳ ಕಾಲ ಕೆಡದಂತೆ ಇಡಬಹುದು ಗೊಂಚಲುಗಳನ್ನ. ಅಂದ್ರೆ ಅದನ್ನ ತಂಪ್ ಮಾಡಿದ್ವಿ ನಾವು, ಬೇಗ ಇಡೋದ್ರಿಂದ ನಾವು ಅನುಕೂಲತೆ ಅದನ್ನ ತಡೆಗಟ್ಟಬಹುದು ಅಂತ. ಹೌದು. ಇನ್ನ ಈ ಒಂದು ದ್ರಾಕ್ಷಿ ಗೊಂಚಲುಗಳನ್ನ ಕಟಾವು ಮಾಡುವ ವಿಧಾನವನ್ನು ಸ್ವಲ್ಪ ತಿಳಿಸ್ತೀರಾ? ಖಂಡಿತ ನೋಡಿ, ಯಾಕಂದ್ರೆ ಕಟಾವು ಮಾಡೋ ವಿಧಾನ ಏನು ಅಂತ ಇದೇನು ಇಲ್ಲ ಅಂತ ರೈತಾಪಿ ಜನಗಳು ಅಥವಾ ಇವರು ಅನ್ಕೊಬಹುದು. ಆದ್ರೆ ಸೂಕ್ಷ್ಮವಾಗಿ ನೀವು ನೋಡಿದಾಗ ಏನಾಗುತ್ತೆ, ಈ ಕರೆಕ್ಟಾಗಿ ಅಡ್ಡ ಕತ್ತರಿಸಿದಾಗ ಆ ಕತ್ತರಿಸೋ ಭಾಗ ಗುಂಡಗಿತ್ತು ಅಂತಂದ್ರೆ ಏನೂ ಆಗೋದಿಲ್ಲ. ಅದೇ ನೀವು ಸ್ವಲ್ಪ ಓರೆಯಾಗಿ ಕತ್ತರಿಸಿದ್ರೆ ಅದು ಚೂಪಾಗಿರುತ್ತೆ ಗೊಂಚಲಿನ ಉಳಿದ ಭಾಗ. ಅಂತ ಒಂದು ಗೊಂಚಲ ಪಕ್ಕ ಇನ್ನೊಂದನ್ನ ಇಡ್ತಾ ಹೋದಾಗ ಜಾಸ್ತಿ ದೂರ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡುವಾಗ ಸಾಗಿಸುವಾಗ ಏನಾಗುತ್ತೆ, ಒಂದು ಗೊಂಚಲು ಇನ್ನೊಂದು ಗೊಂಚಲಿಗೆ ಚುಚ್ಚಿ ಹಾನಿ ಮಾಡುತ್ತೆ. ಸೊ ಕಾಯಿಗಳಿಗೆ ನಾವು ಡ್ಯಾಮೇಜ್ ಆಗೋದನ್ನ ಹತೋಟಿ ಮಾಡಬಹುದಾಗಿದೆ. ಅದಕ್ಕೆ ನಾನು ಹೇಳೋದೇನು ಅಂತಂದ್ರೆ, ಕತ್ತರಿಸಿದಾಗ ಪೂರ್ತಿ ಅಡ್ಡವಾಗಿ ಕತ್ತರಿಸಿ, ಗುಂಡಾಕಾರ ಇರಬೇಕು, ಚೂಪಾಗಿರಬಾರ್ದು ಕತ್ತರಿಸಿದ ಭಾಗ. ಆ ತರ ಸಿಕ್ಕೆಚ್ಚಿನ ಸಹಾಯದಿಂದ ಕತ್ತರಿಸೋದು ಸೂಕ್ತ. ಇನ್ನ ಈ ದ್ರಾಕ್ಷಿ ಗೊಂಚಲುಗಳನ್ನ ಕಟಾವು ಮಾಡೋದಕ್ಕಿಂತ ಮೊದಲು ಮುಂಜಾಗ್ರತೆಯಾಗಿ ನಾವು ಯಾವ್ದಾದ್ರು ಈ ಸಸ್ಯ ಪ್ರಚೋದಕ ವಸ್ತುಗಳ ಸಿಂಪರಣೆಯನ್ನ ಮಾಡುವಂತ ಅವಶ್ಯಕತೆ ಇರುತ್ತೆ. ನೋಡಿ, ಎಲ್ಲ ತಳಿಗಳಿಗೂ ಯಾವುದೇ ಒಂದು ಗ್ರೋತ್ ರೆಗ್ಯುಲೇಟರ್ ಅಂತ ಹೇಳ್ತೀವಲ್ಲ, ಅದರ ಅವಶ್ಯಕತೆ ಇಲ್ಲ. ಸಸ್ಯ ಪ್ರಚೋದಕಗಳ ಅವಶ್ಯಕತೆ ಇಲ್ಲ. ಆದರೆ ಅನಾಭಿಶಾಹಿ ಅಂತ ಒಂದ್ ತಳಿ ಇದೆ, ಬೀಜತಳಿ. ಆಮೇಲೆ ಬ್ಯೂಟಿ ಸೀಡ್ಲೆಸ್ ಅಂತ ಬೀಜರಹಿತವಾದಂತ ಒಂದು ತಳಿನೂ ಇದೆ. ಈ ಎರಡೂ ತಳಿಗಳಲ್ಲಿ ಒಂದು ಗುಣ ವಿಶೇಷ ಏನಪ್ಪಾ ಅಂತಂದ್ರೆ, ಹಣ್ಣನ್ನ ನೀವು ಪ್ಯಾಕ್ ಮಾಡಿ ದೂರ ದೂರಿಗೆ ಕಳಿಸ್ತೀರ, ದೂರ ದೂರಿಗೆ ಕಳಿಸಿದ್ದಾದ್ಮೇಲೆ ಆ ಗೊಂಚಲನ್ನ ಎತ್ತಿದ್ರೆ ಕ್ಲೀನ್ ಆಗಿ ಗೊಂಚಲ್ ಮಾತ್ರ ನಿಮ್ ಕೈಗೆ ಬರುತ್ತೆ, ಹಣ್ಣುಗಳೆಲ್ಲ ಉದುರೆ ಅಲ್ಲೇ ಬಿದ್ದಿರುತ್ತೆ. ಇದು ಒಂದು ಪ್ರಕೃತಿ ದತ್ತವಾದ ಒಂದು ನಿಯಮ. ಈ ತಳಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡಬಹುದು, ಆ ಹಣ್ಣುಗಳು ಬಿಗಿಯಾಗಿ ಅಂಟ್ಕೊಂಡಿರೋದಿಲ್ಲ ಯಾವ್ದಕ್ಕೆ, ಆ ಗೊಂಚಲಿಗೆ. ಇಂತ ಹಣ್ಣುಗಳನ್ನ ನಾವು ಮಾರಾಟ ಮಾಡಕ್ಕಾಗೋದಿಲ್ಲ, ಉದುರೋಗುತ್ತೆ. ಗೊಂಚಲಿದ್ದಾಗ ಒಳ್ಳೆ ಬೆಲೆ, ಒಂದು 80 ರೂಪಾಯಿವರೆಗೂ ನಿರೀಕ್ಷಿಸಬಹುದು. ಅದೇ ಎಲ್ಲ ಹಣ್ಣುಗಳು ಆ ಗೊಂಚಲಿಂದ ಬಿದ್ದಿದಾವೆ ಅಂತಂದ್ರೆ 30 ರೂಪಾಯಿ ಕೆಜಿನು ಮಾರಕ್ಕಾಗಲ್ಲ ರೈತ. ಪೋಸ್ಟ್ ಹಾರ್ವೆಸ್ಟ್ ಬೆರಿ ಡ್ರಾಪ್ ಅಂತ ಹೇಳ್ತೀವಿ ಇದನ್ನ, ಕೊಯ್ಲು ನಂತರದ ಹಣ್ಣು ಉದುರೋದು. ಇದನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ಗೊಂಚಲುಗಳನ್ನ ಕಟಾವು ಮಾಡೋದಕ್ಕಿಂತ ಒಂದು ವಾರ ಮುಂಚೆ 50 PPM ನಷ್ಟು NAA ಅಂದ್ರೆ ನ್ಯಾಫ್ಥಲೀನ್ ಅಸ್ಟಿಕ್ ಆಸಿಡ್ ಅಂತ ಇರತಕ್ಕಂತ ಗ್ರೋತ್ ರೆಗ್ಯುಲೇಟರ್ ಇದೆಯಲ್ಲ ಸಸ್ಯ ಪ್ರಚೋದಕ, ಇದನ್ನ ಸಿಂಪರಣೆ ಮಾಡೋದ್ರಿಂದ ಗೊಂಚಲುಗಳ ಮೇಲೆ ಮಾತ್ರ ಮಾಡೋದ್ರಿಂದ ಕಾಯಿಗಳು ಉದುರೋದನ್ನ ತಡೆಗಟ್ಟಬಹುದು. ಮತ್ತೆ ಅದು ಎಲ್ಲ ಹಣ್ಣುಗಳು ಹಣ್ಣಾಗೋದಕ್ಕೂ ಏನ ಸಹಾಯ ಮಾಡುತ್ತಾ? ಇಲ್ಲ, ಆತರ ಏನು ಮಾಡೋದಿಲ್ಲ. ಎಲ್ಲಾ ಕಾಯಿಗಳು ಕೂಡ ಹಣ್ಣಾಗಿರುವಾಗಲೇ ಸಿಂಪರಣೆ ಮಾಡಬೇಕು, ಹಣ್ಣಾಗಿದ್ದಾಗಲೇ ಸಿಂಪರಣೆ ಮಾಡಬೇಕು ಒಂದು ಸುಮಾರು ಒಂದು ವಾರ. ಅವಾಗ ಏನಾಗುತ್ತೆ ಅಂದ್ರೆ ಅದು ಬಿಗಿಯಾಗಿ ಹಿಡಿದಿಟ್ಕೊಳ್ಳಕ್ಕೆ ಅನುವು ಮಾಡಿಕೊಡುತ್ತೆ. ಈ ಬ್ಯೂಟಿ ಇದನ್ನ ಹೇಳದ್ನಲ್ಲ ನಾನು, ಅನಭಿಷಯ ಅಂತ. ಹಣ್ಣುಗಳ ಗಾತ್ರನೂ ದೊಡ್ಡದು, ಹಾಗಾಗಿ ನೀವು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಅದು ಸುಲಭವಾಗಿ ಗಂಚಲಿಂದ ಬೇರ್ಪಡುತ್ತೆ. ಅದು ಹೋಗಲಾಡಿಸೋದಕ್ಕೋಸ್ಕರ ಈ ಸಸ್ಯ ಪ್ರಚೋದಕವನ್ನು ನಾವು ಶಿಫಾರಸು ಮಾಡಿದ್ವಿ. ಮುಖ್ಯವಾಗಿ ನಾವು ದ್ರಾಕ್ಷಿ ಕೊಯ್ಲಿನಲ್ಲಿ ಏನು ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ ಗೊಂಚಲ್ನ ಎಲ್ಲಾ ಹಣ್ಣುಗಳು ಕೂಡ ಪೂರ್ತಿಯಾಗಿ ಮಾಗಿರಬೇಕು. ಹೌದೌದು, ಅದೇ ಮುಖ್ಯವಾದ ಮುಖ್ಯವಾದ ಕರೆಕ್ಟ್. ಅಂದ್ರೆ ಏನಪ್ಪಾ ಅಂದ್ರೆ ಕಟಾವಾದ್ಮೇಲೆ ಅವು ಹಣ್ಣಾಗೋದಿಲ್ಲ, ಕಟಾವಾದ್ಮೇಲೆ ಹಣ್ಣಾಗೋದಿಲ್ಲ. ಅದನ್ನ ಈಗಷ್ಟೇ ನಾನು ತಿಳಿಸಿದ್ನಲ್ಲ, ಮಾವು ಮತ್ತು ಬಾಳೆ ಇದೆಯಲ್ಲ ಅಥವಾ ಪರಂಗಿ ಅಥವಾ ಪಪ್ಪಾಯ ಇದೆಯಲ್ಲ, ಅವೆಲ್ಲ ಒಂದು ಗುಂಪಿಗೆ ಸೇರಿದ್ದು, ಇದು ಇನ್ನೊಂದು ಗುಂಪಿಗೆ ಸೇರಿದ್ದು. ಸಿಟ್ರಸ್ ಅಂತ ಹೇಳ್ತೀವಲ್ಲ ನಾವು, ನಿಂಬೆ ಜಾತಿಗೆ ಸೇರಿದ ಹಣ್ಣುಗಳು ಅವೇ ಆಗ್ಲಿ, ದ್ರಾಕ್ಷಿ ಆಗ್ಲಿ, ಇವೆಲ್ಲ ಗಿಡದಲ್ಲೇ ಪೂರ್ತಿ ಹಣ್ಣಾಗಿ ಮಾಗಿ ತಿನ್ನೋದಕ್ಕೆ ರೆಡಿ ಇರಬೇಕು. ಅಂತ ಟೈಮಲ್ಲಿ ನಾವು ಕಟಾವು ಮಾಡೋದು ಸೂಕ್ತ. ಅಂದ್ರೆ ಸೀಬೆ ಅದೇ ಜಾತಿಗೆ ಸೇರಿದ್ದ? ಹೌದು, ಸೀಬೆಗೂ ಅದೇನೆ. ಅದು ಸೀಬೆನಲ್ಲಿ ಇನ್ನೊಂದಾಗುತ್ತೆ, ಕೆಲವು ದೋರ್ಗಾಯನ ಬಹಳ ಇಷ್ಟಪಡ್ತಾರೆ, ಪೂರ್ತಿ ಹಣ್ಣು ಪಕ್ವಕ್ಕೆ ಬಂದನ್ನ ಇಷ್ಟಪಡೋದು ಬಹಳ ಕಡಿಮೆ. ಅಂದ್ರೆ ಅದು ಬಹಳ ಮೃದುವಾಗ್ಬಿಡುತ್ತೆ, ಮೃದುವಾಗ್ಬಿಡುತ್ತೆ. ಅದನ್ನ ಅಷ್ಟಾಗಿ ಇಷ್ಟಪಡೋದಿಲ್ಲ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಹೇಳ್ಬೋದು. ಅದೇ ದೋರ್ಗಾಯಿ ಮಾತ್ರ ನಮ್ಮ ಎಲ್ಲಾ ಗ್ರಾಹಕರು ಇಷ್ಟಪಡೋದ್ರಿಂದ ಸ್ವಲ್ಪ ಕಾಯಿ ಇದ್ದಂಗ್ಲೇನೆ ಅದನ್ನ ಕಟಾವ್ ಮಾಡೋದು ಒಳ್ಳೇದು ಅದರಲ್ಲಿ. ಇನ್ನ ಮುಖ್ಯವಾಗಿ ನಾವು ಮಾರುಕಟ್ಟೆ ದೃಷ್ಟಿಯಿಂದ ನೋಡಿದಾಗ ಸರಿಯಾದಂತ ರೀತಿಯಲ್ಲಿ ಪ್ಯಾಕಿಂಗ್ ಮಾಡೋದು. ಹೌದು, ಈ ದ್ರಾಕ್ಷಿ ಗೊಂಚಲುಗಳನ್ನ ಹೇಗೆ ಪ್ಯಾಕಿಂಗ್ ಮಾಡಬೇಕಾಗತ್ತೆ? ಬಹಳ ಸಮಂಜಸವಾದ ಪ್ರಶ್ನೆ ಕೇಳಿದ್ರಿ. ಯಾಕೆ ಅಂತಂದ್ರೆ ಈ ಹಣ್ಣು ಬಹಳ ಮೃದುವಾದ ಹಣ್ಣು. ಹೌದೌದು, ಈಗ ಬಾಳೆಹಣ್ಣು ತಗೊಳ್ಳಿ ಅಥವಾ ಸೀಬೆಹಣ್ಣು ತಗೊಳ್ಳಿ ಅಥವಾ ಮಾನಹಣ್ಣು ತಗೊಳ್ಳಿ, ಹೌದು, ಇದ್ರ ಮೇಲೆ ದಪ್ಪವಾದ ಒಂದು ಕವಚ ಇರುತ್ತೆ, ಸಿಪ್ಪೆ ಇರುತ್ತೆ. ಈ ಸಿಪ್ಪೆ ಇರೋದ್ರಿಂದ ರಫ್ ಆಗಿ ಹ್ಯಾಂಡಲ್ ಮಾಡಿದ್ರು ಪರವಾಗಿಲ್ಲ, ಅಂತ ಡ್ಯಾಮೇಜ್ ಆಗಲ್ಲ. ಹೌದೌದು, ಇದು ಒಂಥರ ಕೋಳಿ ಮೊಟ್ಟೆ ಇದ್ದಂಗೆ, ಅಷ್ಟು ಸೂಕ್ಷ್ಮ. ಹೌದು, ಮೇಲೇನಾದ್ರು ಸಣ್ಣ ಒಂದು ಗೀಚಾದ್ರೂ ಮುಂತಾಗಿ ಹಣ್ಣಲ್ಲೇ ಹೊಡ್ಕೊಳ್ಳುತ್ತೆ. ಆ ಒಂದು ಅಂಶನ ರೈತಾಪಿ ಜನಗಳು ಮನಸ್ಸಲ್ಲಿ ಇಟ್ಕೊಂಡು ಸೂಕ್ಷ್ಮವಾಗಿ ಇದನ್ನ ಹ್ಯಾಂಡಲ್ ಪ್ಯಾಕಿಂಗ್ ಮಾಡಿದ್ದೆ ಅದಲ್ಲಿ ಬಹಳ ಸೂಕ್ತವಾದದ್ದು. ಅದಕ್ಕೋಸ್ಕರನೇ ನಾನು ಹೇಳೋದೇನು ಅಂತಂದ್ರೆ, ಈ ಬಿದಿರಿನ ಬುಟ್ಟಿಗಳು ಸಿಗ್ತವೆ, 6 kg ಹಿಡಿಯುವಷ್ಟು ಬಿದಿರಿನ ಬುಟ್ಟಿನ, ಅದನ್ನು ತಗೊಂಡು ಅದರ ಒಳಗಡೆ ಈ ದ್ರಾಕ್ಷಿ ಎಲ್ಲನೇ ಆಗಿರ್ಲಿ ಅಥವಾ ದಿನಪತ್ರಿಕೆಯ ಒಂದು ತುಂಡುಗಳನ್ನೇ ಆಗಿರ್ಲಿ, ಕಾಗದ ತುಂಡುಗಳನ್ನ ಆಗ್ಬಿಡ್ಲಿ, ಹಾಕ್ಬಿಟ್ಟು ಅದೊಂಥರ ಕುಷನಿಂಗ್ ಮಟೀರಿಯಲ್, ಒಂಥರ ಹಾಸಿಗೆ ತರ ಇರುತ್ತೆ, ಮೆತ್ತಗಿರುತ್ತೆ, ಅದನ್ನ ಹಾಸ್ಬಿಟ್ಟು ಅದ್ರ ಮೇಲೆ ಹಣ್ಣಿನ ಗೊಂಚಲನ್ನ ಇಟ್ಬಿಟ್ಟು ನಾವು ರವಾನೆ ಮಾಡಬಹುದು. ಅದೇ ಮುಖ್ಯವಾದ ಕ್ರಮ, ಇದು ಮುಖ್ಯವಾದ ಕ್ರಮ. ಇನ್ನು ಹಣ್ಣುಗಳನ್ನ ನಾವು ಬಹಳ ದೂರದ ಪ್ರದೇಶಕ್ಕೆ ಹೊರ ರಾಜ್ಯಗಳಿಗೆ ಕಳಿಸ್ತಾ ಇದೀವಿ ಅಂತ ಇಟ್ಕೊಳ್ಳಿ, ಅಂತ ಸಮಯದಲ್ಲಿ ಈ ಮರದ ಪೆಟ್ಟಿಗೆ ಇರುತ್ತಲ್ಲ, 6-8 kg ಕ್ರೇಟ್ಸ್ ಅಂತ, ಕ್ರೇಟ್ಸ್ ಅಂತ ಹೇಳ್ತೀವಲ್ಲ, 6-8 kg ತೂಗುವಂತ ಕ್ರೇಟ್ಗಳನ್ನು ಇಡಬಹುದು. ಅಥವಾ ಕಾರ್ಬೋರ್ಡ್ ಬಾಕ್ಸ್ ಇದೆಯಲ್ಲ ವೆಂಟಿಲೇಟೆಡ್, ಅಂದ್ರೆ ಆ ಕಡೆ ಈ ಕಡೆ ರಂಧ್ರ ಇರುತ್ತೆ, ದೊಡ್ಡ ರಂಧ್ರಗಳು, ಪ್ಲಾಸ್ಟಿಕ್ ಕ್ರೇಟ್ ಬಳಸಬಹುದು. ಪ್ಲಾಸ್ಟಿಕ್ ಕ್ರೇಟು ತೋಟದಲ್ಲಿ ನಾವು ಶಿಫಾರಸು ಮಾಡ್ತೀವಿ, ತೋಟದಲ್ಲಿ ಶಿಫಾರಸು ಮಾಡ್ತೀವಿ. ಕೆಲವರು ನೇರವಾಗಿ ಮಾರಾಟ ಮಾಡ್ತಾರೆ, ನೇರವಾಗಿ ಅಂತರಿಗೆ ಮಾತ್ರ ನಾವು ಪ್ಲಾಸ್ಟಿಕ್ ಕ್ರೇಟ್ ಮಾಡ್ತೀವಿ. ಯಾಕೆ ಪ್ಲಾಸ್ಟಿಕ್ ಕ್ರೇಟ್ ಕೆಪಾಸಿಟಿ ನಿಮಗೆ ಹೆಚ್ಚು ಕಮ್ಮಿ 20 kg ವರೆಗೂ ಬರುತ್ತೆ. ಸರ್ವೆ ಸಾಮಾನ್ಯವಾಗಿ ಕೆಲವರು ಈಗ ನೇರ ಮಾರಾಟ ಮಾಡುವಂತ ಪದ್ಧತಿನೂ ಇಟ್ಕೊಂಡಿದ್ದಾರೆ, ಇಟ್ಕೊಂಡಿದ್ದಾರೆ. ಹೌದು, ಅಂತರಿ ಮಾತ್ರ ಇದನ್ನ ಇದು ಮಾಡ್ತೀವಿ. ಆದ್ರೆ ಪ್ಯಾಕ್ ಮಾಡಿ ಮಾರಾಟ ಮಾಡಬೇಕು ಅಂತಂದ್ರೆ ಬಿದಿರಿನ ಬುಟ್ಟಿ ಆಗ್ಬಹುದು ಅಥವಾ ಮರದ ಪೆಟ್ಟಿಗೆ ಆಗ್ಬಹುದು, ಕಾರ್ಡ್ಬೋರ್ಡ್ ಬಾಕ್ಸಸ್ ಅಂತ ಅಂದಲ್ಲ, ಕಾರ್ಟನ್ ಬಾಕ್ಸಸ್, ಕಾರ್ಟನ್ ಬಾಕ್ಸಸ್ ಅದನ್ನು ಆಗ್ಬಹುದು. ಇವು ಮುಖ್ಯವಾದದ್ದು. ಇನ್ನು ಮುಖ್ಯವಾಗಿ ಈ ದ್ರಾಕ್ಷಿಯನ್ನ ನಾವು ರವಾನಿಸುವಾಗ ಈ ಶೀತಲ ಕೊಂಡಿ ಏನಾದ್ರೂ ಬೇಕಾಗತ್ತೆ? ಖಂಡಿತ ನೋಡಿ, ಈಗ ನಾನು ಎಷ್ಟು ಶೀತಲ ಸರಪಳಿ ಅಂತ, ಶೀತಲ ಸರಪಳಿ ಬಗ್ಗೆ ಹೇಳಬೇಕು ಅಂತಂದ್ರೆ ಗೊಂಚಲಗಳನ್ನ ನಾವು ಕಟಾವು ಮಾಡ್ತೀವಿ. ಕಟಾವು ಮಾಡಿದ್ದಾದ್ಮೇಲೆ ತಕ್ಷಣ ಅದನ್ನ ಶೀತಲ ಗೃಹಕ್ಕೆ ತರ್ತೀವಿ. 4 degrees Celsius ಅಷ್ಟು ಇರುವಂತೆ ನಾವು ನೋಡ್ಕೊಂತೀವಿ. ಅದರಲ್ಲಿ ಒಂದು 6 ಗಂಟೆ ವರೆಗೂ ಇಡ್ತೀವಿ. 6 ಗಂಟೆ ಇಟ್ಟಿದ್ದಾದ್ಮೇಲೆ ಅದು ನಮಗೆ ಕರೆಕ್ಟ್ ಆಗಿ ಕೋಲ್ಡ್ ಟೆಂಪರೇಚರ್ ಬಂತು ಅಂತ ಲೆಕ್ಕ. ಅಲ್ಲಿಂದ ಗ್ರಾಹಕನಿಗೆ ಸಿಗೋವರೆಗೂ ನೀವು ಹೋಲ್ಸೇಲ್ ಆಗ್ಬಹುದು, ರಿಟೇಲ್ ಮಾರ್ಕೆಟ್ ಆಗ್ಬಹುದು, ಟ್ರಾನ್ಸ್ಪೋರ್ಟ್ ಆಗ್ಬಹುದು, ಎಲ್ಲೇ ಆಗ್ಬಹುದು, ನಾವು ಆ ಕೋಲ್ಡ್ ಚೈನ್ ಅನ್ನ ಒಡಿಬಾರದು. ಅದರಂತೆ ನೋಡ್ಕೊಳ್ಬೇಕು. ಆತರ ನಾವು 0 degreeಯಿಂದ ಹಿಡ್ಕೊಂಡು 1 degree ವರೆಗೂ ಯಾವುದೇ ಒಂದು ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡ್ತಾ, ಆರ್ದ್ರತೆ ಅಂದ್ರೆ ರಿಲೇಟಿವ್ ಹ್ಯೂಮಿಡಿಟಿ ಇದೆಯಲ್ಲ, ಅದು 90-95% ಇಟ್ಕೊಂಡು ದೂರದ ಪ್ರದೇಶಗಳಿಗೆ ನಾವು ರವಾನೆ ಮಾಡಬಹುದು. ಇನ್ನು ಹೊರದೇಶಗಳಿಗಾದ್ರೆ ಸಮುದ್ರ ಮೂಲಕ, ಹಡಗಿನ ಮೂಲಕ ಇದನ್ನ ನಾವು ರವಾನೆ ಮಾಡಬಹುದು. ಇನ್ನ ಡಾಕ್ಟರ್ ಮುಕುಂದ್ ಅವರೇ, ಒಂದ್ಸರಿ ನಾವು ಕೊಯ್ಲಾದ್ಮೇಲೆ ನಮ್ಮ ತೋಟವನ್ನ ಮತ್ತೆ ನಾವು ಬೆಳೆಗಾಗಿ ಸಜ್ಜುಗೊಳಿಸಬೇಕಾಗತ್ತೆ. ಹೌದು, ಅದಕ್ಕಾಗಿ ಮುಖ್ಯವಾದ ಒಂದು ಕ್ರಮ ಅಂದ್ರೆ ತಾವು ತಿಳಿಸೋದು ಈ ಬೇಸಿಗೆ ಒಂದು ಚಾಟ್ನಿ ಮಾಡೋದು, ಚಾಟ್ನಿ ಅಥವಾ ಬೇಸಿಗೆ ಬಳ್ಳಿ ಸವರೋದು ಅಥವಾ ಏಪ್ರಿಲ್ ಬಳ್ಳಿ ಸವರೋದು, ಹಿಂಗೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಈ ಕೊಯ್ಲು ಮುಗಿದ ತಕ್ಷಣ ಆ ಒಂದು ಬೇಸಿಗೆ ಬಳ್ಳಿ ಸವರೋದಕ್ಕೆ ನಮ್ಮ ತೋಟವನ್ನು ಹೇಗೆ ಸಜ್ಜು ಮಾಡಬೇಕು ಅಂತೀರಿ? ನೋಡಿ, ಈಗ ಪ್ರೂನಿಂಗ್ ಅಥವಾ ಚಾಟ್ನಿ ಮಾಡೋದು ಅಂತ ನಾವು ಹೇಳ್ತೀವಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಕ್ ನಾನು ಇಷ್ಟಪಡ್ತೀನಿ. ದ್ರಾಕ್ಷಿ ಬೆಳೀತಿದ್ದಾರೆ ಅಂದ್ರೆ ಎಲ್ಲ ರೈತರಿಗೂ ಗೊತ್ತಿದೆ, ಒಂದು ವರ್ಷಕ್ಕೆ 2 times ನಾವು ಚಾಟ್ನಿ ಮಾಡಬೇಕು. ಬಳ್ಳಿ ಹಾಕೋದು ಅಂತಾರೆ, ಬಳ್ಳಿ ಸವರೋದು ಅಂತಾರೆ, ಚಾಟ್ನಿ ಮಾಡೋದು ಅಂತಾರೆ, ಪ್ರೂನಿಂಗ್ ಅಂತಾರೆ. ಈ ಎಲ್ಲ ಭಾಷೆಗಳು ಇದಾವೆ ಇರ್ಲಿ. ಇದರಲ್ಲಿ 1 times ನಾವು ಮಾಡೋದು ಏಪ್ರಿಲ್ ತಿಂಗಳಲ್ಲಿ ಮಾಡ್ತೀವಿ. ಆ ಏಪ್ರಿಲ್ ತಿಂಗಳಲ್ಲಿ ಮಾಡೋದು ನಮಗೆ ಈಗ ಆತರ ಬಂದಿದೆ. ಏನಕ್ಕೆ ಅಂತಂದ್ರೆ ಈ ತರ ಈ ಏಪ್ರಿಲ್ ತಿಂಗಳಲ್ಲಿ ನಾವು ಪ್ರೂನಿಂಗ್ ಮಾಡೋದಕ್ಕೆ ಏಪ್ರಿಲ್ ಪ್ರೂನಿಂಗ್ ಅಂತಾನು ಕರಿತೀವಿ. ಇದನ್ನೇ ನಾವು ಬ್ಯಾಕ್ ಪ್ರೂನಿಂಗ್ ಅಂತಾನು ಕರಿತೀವಿ, ಹಿಂಬಡ್ತಿ ಚಾಟ್ನಿ ಅಂತೀವಿ. ಹಿಂಬಡ್ತಿ ಚಾಟ್ನಿ ಏನಕ್ಕಪ್ಪ ಅಂತಂದ್ರೆ ನಾವು ಕೇವಲ 1 or 2 eyes ಬಿಟ್ಬಿಟ್ಟು ಉಳಿದಿದ್ದನ್ನೆಲ್ಲ ನುಣ್ಣಗೆ ಸವರ್ಬಿಡ್ತೀವಿ. ಅಂದ್ರೆ ನಿಮಗೆ ಗಿಡದಲ್ಲಿ ಒಂದೇ ಒಂದು ಎಲೆ ಕಾಣಲ್ಲ, ಮುಖ್ಯವಾದ ಕಾಂಡ, ಪ್ರೈಮರಿ ಬ್ರಾಂಚಸ್ ಇರುತ್ತೆ, ಸೆಕೆಂಡರಿ ಬ್ರಾಂಚಸ್ ಇರುತ್ತೆ. ಆ ಬ್ರಾಂಚಸ್ ಮೇಲೆ ನಿಮಗೆ 2 ಅಥವಾ 1 ಬಿಟ್ಬಿಟ್ಟು ಉಳಿದವನ್ನೆಲ್ಲ ತೆಗೆದು ಬಿಡ್ತೀವಿ. ಪ್ರತಿಯೊಂದು ಕಡ್ಡಿಗೆ 1 ಇರುತ್ತೆ, ಇಲ್ಲ 2 ಇರುತ್ತೆ. ಸಾಕಷ್ಟು ಸಸ್ಯದ ಬೆಳವಣಿಗೆಯನ್ನು ತೆಗೆದು ಬಿಡ್ತೀವಿ, ಪೂರ್ತಿ ತೆಗೆದು ಬಿಡ್ತೀವಿ ಅಂತ ಹೇಳ್ಬಹುದು. ಅಂದ್ರೆ ಹಾಡ್ ಭಾಷೆನಲ್ಲಿ ಹೇಳ್ಬೇಕು ಅಂದ್ರೆ ಒಂಥರ ಗಿಡ ಒಂದು ಬಟ್ಟ ಬರಲಾಗಿದೆಯೇನಪ್ಪ ಅಂತ ಅನ್ಬೇಕು, ಆತರ ಪ್ರೂನಿಂಗ್ ಮಾಡ್ತೀವಿ. ಅದಕ್ಕೆ ಇದನ್ನ ಒಂದ್ ರೀತಿ ಈ ತಳಪಾಯ ಕತ್ರಿ ಅಂತ ಕೂಡ ಹೇಳ್ತಾರೆ. ಕರೆಕ್ಟ್, ಹೌದು, ಫೌಂಡೇಶನ್ ಪ್ರೂನಿಂಗ್ ಅಂತಾನೆ ಹೇಳ್ತಾರೆ. ಸೊ ಈ ಪ್ರೂನಿಂಗ್ ಬಹಳ ಮುಖ್ಯವಾದದ್ದು, ಯಾಕಂದ್ರೆ ಈ ಪ್ರೂನಿಂಗ್ ನೀವು ಯಾವ ತರ ಮಾಡ್ತಿರೋ ಮುಂದೆ ಬೆಳವಣಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಈ ಬೆಳವಣಿಗೆ ಮೇಲೆ ಮುಂದಿನ ಬೆಳೆಯ ಇಳುವರಿ, ಭವಿಷ್ಯ ನಿರ್ಧಾರವಾಗುತ್ತೆ ಹಾಗಾಗಿ ನಾನು ಹೇಳೋದು ಇಷ್ಟೇ, ಏಪ್ರಿಲ್ ತಿಂಗಳಲ್ಲಿ ಚಾಟ್ನಿ ಮಾಡಿ 1 or 2 ಮಾತ್ರ ಬಿಡಿ, ಉಳಿಸ್ಕೊಳ್ಳಿ. ಮತ್ತೆ ಚಾಟ್ನಿ ಮಾಡಿದ್ದಾದ್ಮೇಲೆ ನೀವು ಯಾವುದೇ ರೋಗ ರುಜಿನ ಬರದೇ ಇರತಕ್ಕಂತ ಔಷಧಿಗಳನ್ನ ಸಿಂಪಡಣೆ ಮಾಡ್ತಾ ಬನ್ನಿ. ಕೊಟ್ಟಿಗೆ ಗೊಬ್ಬರ ಕೊಡಿ, ನೀಮಕ್ಕೆ ಕೊಡಿ, ಮತ್ತು ಇದನ್ನ ನೀರಾವರಿಯನ್ನು ಕೊಡಿ. ನೀರ್ ಕೊಡ್ಲೇಬೇಕಾಗುತ್ತೆ, ಯಾಕಂದ್ರೆ ಏಪ್ರಿಲ್ ತಿಂಗಳಲ್ಲಿ ಮಳೆ ಬರೋದಿಲ್ಲ, ಯಾಕಂದ್ರೆ ಸಾಕಷ್ಟು ಸಸ್ಯದ ಬೆಳವಣಿಗೆ ತೆಗೆದು ಬಿಟ್ಟಿರ್ತೀವಿ. ಹೌದು, ಆ ಬೆಳವಣಿಗೆಲ್ಲ ಮತ್ತೆ ಬರಬೇಕು. ಹೌದು, ಇಳುವರಿನಲ್ಲಿ ನಿಮಗೆ ಗಿಡ ಬರಲಾಗ್ಬಿಡುತ್ತೆ, ಅದ್ರಲ್ಲಿ ಏನೇ ಒಂದು ಸಾರಾಂಶ ಇರೋದೇ ಇಲ್ಲ ಅಂತ ಹೇಳ್ಬಹುದು. ಆ ಸಾರಾಂಶ ಮತ್ತೆ ತುಂಬಬೇಕು ನೀವು ಅಂತಂದ್ರೆ, ಈಗ ನಾನು ಹೇಳದ್ನಲ್ಲ ನಿಮಗೆ, 98 tons ಇಳುವರಿನ 1 hectare ಪ್ರದೇಶಕ್ಕೆ ಅನಾಭಿಷಾಯಿಯಿಂದ ಪಡಿಬಹುದು. ಅಂದ್ರೆ ಆ ಚಾಟ್ನಿ ಮಾಡೋದಕ್ಕಿಂತ ಮುಂಜಾಗ್ರತೆ ಏನಾದ್ರೂ ವಹಿಸಬೇಕಾಗತ್ತ? ಅಥವಾ ನಾವು ಕೊಯ್ಲು ಆದ್ಮೇಲೆ ಏಪ್ರಿಲ್ ತಿಂಗಳಲ್ಲಿ ನೇರವಾಗಿ ಮಾಡ್ಕೋಬಹುದು? ನೇರವಾಗಿ ಮಾಡ್ಕೋಬಹುದು. ಮೊದಲು ನಾವು ಇಳುವರಿ ಪೂರ್ತಿ ಮುಗಿಸ್ಬಿಡ್ಬೇಕು, ಇಳುವರಿ ಕೊಯ್ಲು ಮುಗಿಸ್ಬಿಡ್ಬೇಕು. ಕೊಯ್ಲು ಮುಗಿದಿದ್ದಾಯ್ತು ಅಂದ್ಮೇಲೆ ಬೇಕಾದ್ರೆ 10-15 days ಬಿಟ್ಬಿಟ್ಟು ಒಂದು ಏಪ್ರಿಲ್ ತಿಂಗಳಲ್ಲಿ ವರ್ಗು ಕಾದ್ಬಿಟ್ಟು ಏಪ್ರಿಲ್ ತಿಂಗಳಲ್ಲಿ ನೀವು ಏಪ್ರಿಲ್ ಪ್ರೂನಿಂಗ್ ಅಥವಾ ಬ್ಯಾಕ್ ಪ್ರೂನಿಂಗ್ ಅಂತ ಹೇಳೋದು, ಬೇಸಿಗೆ ಚಾಟ್ನಿ ಮಾಡೋದು ಸೂಕ್ತವಾದದ್ದು. ಅದನ್ನ ರೈತ ಬಾಂಧವರು ಮನಗಾಣಬೇಕಾಗುತ್ತೆ. ರೈತ ಬಾಂಧವರೇ, ತಮಗೆ ಈ ದ್ರಾಕ್ಷಿಯ ಕೊಯ್ಲು, ಕೊಯ್ಲೋತ್ತರ ತಾಂತ್ರಿಕತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಜಿ ಕೆ ಮುಕುಂದ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9448747844. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9448747844. ತುಂಬ ಸಂತೋಷ ಡಾಕ್ಟರ್ ಮುಕುಂದ ಅವರೇ, ತಾವಿದವರಿಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ. ಈ ದ್ರಾಕ್ಷಿ ಬೆಳೆನಲ್ಲಿ ನಾವು ಕೊಯ್ಲನ್ನು ಮಾಡುವಾಗ ಯಾವ್ಯಾವ ಅಂಶಗಳನ್ನು ಗಮನಿಸಬೇಕಾಗತ್ತೆ, ಕೊಯ್ಲಿನ ಕ್ರಮವನ್ನು ಯಾವ ರೀತಿ ಅನುಸರಿಸಬೇಕಾಗತ್ತೆ, ಕೊಯ್ಲಾದ ಮೇಲೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಾಗ ಏನು ಕ್ರಮವನ್ನು ಅನುಸರಿಸಬೇಕಾಗತ್ತೆ, ಜೊತೆಗೆ ಅವರು ಈ ಬೇಸಿಗೆ ಚಾಟ್ನಿಗಿಂತ ಮುಂಚೆ ಮತ್ತು ಆ ಚಾಟ್ನಿ ಸಂದರ್ಭದಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ದ್ರಾಕ್ಷಿ ಬೆಳೆಯ ಕೊಯ್ಲು ಮತ್ತು ಕೊಯ್ಲಿನ ನಂತರದ ನಿರ್ವಹಣೆ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾ ಜಿಕೆ ಮುಕುಂದ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇನ್ನೀಗ ಕೃಷಿ ಮಾಹಿತಿ. ಸಸ್ಯ ಪೋಷಕಾಂಶಗಳಲ್ಲಿ ಸುಣ್ಣ, ಮೆಗ್ನೀಷಿಯಂ ಮತ್ತು ಗಂಧಕ ಪೋಷಕಾಂಶಗಳು ಪ್ರಧಾನ ಪೋಷಕಾಂಶಗಳಾದಂಥ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಬೆಳೆಗಳಿಗೆ ಬೇಕಾಗಿರೋದ್ರಿಂದ ದ್ವಿತೀಯ ಪೋಷಕಾಂಶಗಳು ಅಂತ ವರ್ಗೀಕರಣ ಮಾಡಲಾಗಿದೆ. ದ್ವಿತೀಯ ಪೋಷಕಾಂಶಗಳು ಆರೋಗ್ಯಕರ ಸಸ್ಯದ ಬೆಳವಣಿಗೆಗೆ ಬಹಳ ಅತ್ಯವಶ್ಯಕ. ಸುಣ್ಣ ಸಸ್ಯಗಳಲ್ಲಿ ಕೋಶ ವಿಭಜನೆಗೆ ಸಹಾಯ ಮಾಡುತ್ತೆ, ಕೋಶದ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ. ಸುಣ್ಣ ಹೊಸ ಮಗ್ಗುಗಳ ಬೆಳವಣಿಗೆಗೆ ಬಹಳ ಅತ್ಯಗತ್ಯ. ಸುಣ್ಣ ಸಸ್ಯಗಳಿಗೆ ಹೆಚ್ಚು ಪೊಟ್ಯಾಷಿಯಂ ಅನ್ನು ಹೀರಿಕೊಳ್ಳೋದಕ್ಕೆ ನೆರವಾಗುತ್ತೆ, ಭೂಮಿಯಲ್ಲಿ ಅದು ಸೋರಿ ನಾಶವಾಗದಂತೆ ಸಹಾಯ ಮಾಡುತ್ತೆ. ಸುಣ್ಣದಿಂದ ಮಣ್ಣಿನ ರಚನೆ ಕೂಡ ಸುಧಾರಿಸುತ್ತೆ. ಇನ್ನು ಮೆಗ್ನೀಷಿಯಂ ಪೋಷಕಾಂಶದ ಪಾತ್ರಕ್ಕೆ ಬಂದರೆ ಇದು ಪತ್ರಹರಿತಿನ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ರಂಜಕವನ್ನು ಹೀರಿಕೊಳ್ಳೋದಕ್ಕೆ ಬೆಳೆಗೆ ಈ ಮೆಗ್ನೀಷಿಯಮ್ಮು ಸಹಾಯ ಮಾಡುತ್ತೆ. ಸಕ್ಕರೆ ಮತ್ತು ಪಿಷ್ಟಗಳ ಚಲನೆಯಲ್ಲಿ ಈ ಮೆಗ್ನೀಷಿಯಮ್ಮು ಸಹಾಯ ಮಾಡುತ್ತೆ. ಇನ್ನು ಗಂಧಕದ ಒಂದು ಪಾತ್ರಕ್ಕೆ ಬಂದರೆ ಇದು ವಿಟಮಿನ್ಗಳು, ಅಮೈನೋ ಆಮ್ಲಗಳು ಮತ್ತು ಹಾರ್ಮೋನ್ಗಳ ಒಂದು ಬಿಡುಗಡೆಗೆ ಸಹಾಯ ಮಾಡುತ್ತೆ. ಬೇರುಗಳ ಬೆಳವಣಿಗೆ, ಕಾಳು ಕಟ್ಟುವಿಕೆಯಲ್ಲೂ ಕೂಡ ಇದು ಸಹಾಯ ಮಾಡುತ್ತೆ. ದ್ವಿದಳ ಕಾಳು ಬೆಳೆಗಳ ಬೇರುಗಳ ಮೇಲೆ ಈ ಗಂಟು ಕಟ್ಟುವಂಥ ಕಾರ್ಯ ಈ ಗಂಧಕದಿಂದ ಸುಧಾರಿಸುತ್ತೆ. ಎಣ್ಣೆಕಾಳು ಬೆಳೆನಲ್ಲಿ ಎಣ್ಣೆಯ ಅಂಶವನ್ನು ಈ ಗಂಧಕ ಸುಧಾರಿಸುತ್ತೆ. ಇನ್ನು ಸುಣ್ಣದ ಪೋಷಕಾಂಶದ ಒಂದು ಕೊರತೆ ಇದ್ದಾಗ ಸಸ್ಯಗಳು ಸರಿಯಾಗಿ ಬೆಳೆದಲೇ ವಿಕೃತವಾಗ್ತವೆ, ಬೆಳೆದ ತುದಿಯ ಮೊಗ್ಗುಗಳು ಅರಳದಲೇ ಮುದುಡ್ಕೊಂಡಿರ್ತವೆ, ಟೊಮ್ಯಾಟೊ ಮತ್ತು ಕ್ಯಾರೆಟ್ನಲ್ಲಿ ಕೊಳೆ ರೋಗವನ್ನು ನಾವು ಕಾಣಬಹುದು, ನೆಲಗಡಲೆಯಲ್ಲಿ ಸುಣ್ಣದ ಕೊರತೆಯಿಂದ ಕಾಯಿಗಳು ಜೊಳ್ಳಾಗ್ತವೆ. ಇನ್ನು ಮೆಗ್ನೀಷಿಯಂ ಪೋಷಕಾಂಶದ ಕೊರತೆ ಇದ್ದಾಗ ಸಸ್ಯದ ಕೆಳಭಾಗ ಮತ್ತು ಮಧ್ಯಭಾಗದ ಬಲಿತ ಎಲೆಗಳ ನರಗಳನ್ನು ಹೊರತುಪಡಿಸಿ ಹಳದಿ ಗೆರೆಗಳು ಕಾಣಿಸ್ಕೊಳ್ತವೆ. ಅಂದರೆ ಇದನ್ನು ಅಂತರನರ ಹರಿದ್ವಹೀನತೆ ಅಂತ ಕರೀತಾರೆ. ಇನ್ನು ಈ ಗಂಧಕದ ಕೊರತೆಯಾದಾಗ ನಾವು ಮುಖ್ಯವಾಗಿ ಕೆಲವೊಂದು ಅಂಶಗಳಿಗಾಗಿ ಗಮನಿಸಬೇಕಾಗತ್ತೆ. ಸಾವಯವ ಪದಾರ್ಥಗಳು ಅತಿ ಕಡಿಮೆ ಪ್ರಮಾಣದಲ್ಲಿರುವಾಗ ಮಣ್ಣುಗಳಲ್ಲಿ ಈ ಗಂಧಕದ ಕೊರತೆ ಉಂಟಾಗುತ್ತೆ. ಎಳೆಯ ಎಲೆಗಳು ಹಳದಿಯಾಗೋದು, ಜೊತೆಗೆ ಈ ಗಂಧಕದ ಕೊರತೆ ತೀವ್ರವಾದಾಗ ಎಲೆಗಳು ಬಿಳಿ ಬಣ್ಣಕ್ಕೆ ತಿರುಗ್ತವೆ. ಇನ್ನು ಈ ಗಂಧಕದ ಕೊರತೆಯಿಂದಾಗಿ ನಿಂಬೆ ಜಾತಿಯ ಬೆಳೆಗಳ ಎಲೆಗಳ ಮೇಲೆ ಒಂದು ರೀತಿ ಹಳದಿಯಾಗದನ್ನು ಅಥವಾ ಕ್ಲೋರೋಸಿಸನ್ನು ನಾವು ಕಾಣಬಹುದು. ಇನ್ನು ಮುಖ್ಯವಾಗಿ ಈ ಬೆಳೆಗಳಲ್ಲಿ ಕಂಡುಬರುವಂಥ ಸುಣ್ಣ, ಮೆಗ್ನೀಷಿಯಂ ಮತ್ತು ಈ ಗಂಧಕದ ಕೊರತೆಯನ್ನು ನಿರ್ವಹಿಸೋದಕ್ಕೆ ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗತ್ತೆ. ಈ ಸುಣ್ಣದ ಪೋಷಕಾಂಶದ ಮೂಲಗಳು ಅಂದರೆ ನಾವು ಮುಖ್ಯವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ಬೋದು, ಸುಣ್ಣವನ್ನು ಬಳಸ್ಬೋದು, ಜಿಪ್ಸಮನ್ನು ಬಳಸ್ಬೋದು, ಅದರಲ್ಲಿ ಕ್ಯಾಲ್ಸೈಟ್ ಅಂತ ಇದೆ, ಡೋಲೋಮೈಟ್ ಅಂತ ಇದೆ, ಹಾರ್ನ್ ಬ್ಲೆಂಡ್ ಅಂತ ಇದೆ, ಇವುಗಳನ್ನೆಲ್ಲ ನಾವು ಈ ಸುಣ್ಣದ ಮೂಲಗಳನ್ನಾಗಿ ಬಳಸ್ಕೋಬಹುದು. ಇನ್ನು ಮೆಗ್ನೀಷಿಯಂ ಮೂಲಗಳಿಗೆ ಬಂದರೆ ಸಾವಯವ ಗೊಬ್ಬರದಲ್ಲಿ ಇದು ಇರುತ್ತೆ, ಇನ್ನು ರಾಸಾಯನಿಕ ಗೊಬ್ಬರಗಳಲ್ಲೂ ಕೂಡ ಇದು ದೊರೆಯುತ್ತೆ. ಜೊತೆಗೆ ಈ ಡೋಲೋಮೈಟು, ಹಾರ್ನ್ ಬ್ಲೆಂಡು, ಸರ್ಪಂಟೈನ್ನಂತಹ ಖನಿಜಗಳಲ್ಲೂ ಕೂಡ ಇದು ದೊರೆಯುತ್ತೆ. ಇನ್ನು ಗಂಧಕ ಪೋಷಕಾಂಶದ ಮೂಲಗಳಿಗೆ ಬಂದರೆ